अरे अरे अरे क्या कर रहा है इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ? माटी भी तंदुरुस्त और लोग भी पहली वाली बात कहाँ परम तो सभी डाले सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती प्रधानमंत्री किसान मानधन योजना ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ಮಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಏನು ರೂಪಕ್ಕೆ ಬರ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆದ್ರೂ ದೀಪಕಣ್ಣ ಬಂದಾಗಿದೆ ಓ ದೀಪಕಣ್ಣ ಬಾಬಾ ರೂಪ ಈಗ ಚೌತಿ ಗಡ್ಬಡಿಯಲ್ಲಿ ಇರ್ಬೇಕು ಇನ್ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾಳೆ ಇಲ್ಲ ದೀಪಕಣ್ಣ ಬಂದೆ ಬಂದೆ ಬಂದೆ ಬರ್ತಾ ಇದ್ದಾರೆ ಅಂದ್ರೆ ಚೌತಿ ಅಂದ್ರೆ ಎಲ್ಲ ಮನೆಗಳಲ್ಲೆಲ್ಲ ಒಂದು ದಿವಸ ಎರಡು ದಿವಸದ ಸಂಭ್ರಮ ಇದ್ರೆ ಸಾರ್ವಜನಿಕ ಗಣಪತಿ ಅಂತ ಇರ್ತಾರಲ್ಲ ಹೌದು ಆ ಕೂರಿಸಿ ಅದನ್ನ ಭಕ್ತಿಯಿಂದ ಪೂಜೆ ಮಾಡುವಂತಹದ್ದು ಮತ್ತೆ ಮೆರವಣಿಗೆ ಮಾಡುವಂತಹದ್ದು ವಿಸರ್ಜನೆ ಮಾಡುವಂತಹದ್ದು ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸಮಯ ಇರ್ತದೆ ಒಂದು ವಾರ ಇರ್ತದೆ ಅಥವಾ 10 ದಿವಸ ಇರ್ತದೆ 11 ದಿವಸ ಇರ್ತದೆ 11 ದಿವಸ ಇರ್ತದೆ ಗಣೇಶ ಚತುರ್ಥಿಯಿಂದ ಅನಂತ ನೋಪಿವರೆಗೆ ಅನಂತ ನೋಪಿ ದಿನ ಎಲ್ಲಾ ಗಣಪತಿಗಳನ್ನು ಮುಳುಗಿಸ್ತಾರೆ 11 ದಿನ ಅಂತೂ ಸಂಭ್ರಮ ಅಂತೂ ಇರ್ತದೆ ಜೊತೆಗೆ ಮಳೆಯ ಒಂದು ಅಬ್ಬರ ಕೂಡ ಇದೆ ಈ ವರ್ಷ ಈ ಬಾರಿ ತುಂಬಾ ಮಳೆ ಅಬ್ಬರ ಇದೆ ಹಾಗಾಗಿ ಚೌತಿ ಜೊತೆಗೆ ಮಳೆ ಬಂದ್ರು ಖುಷಿನೇ ಅದು ತುಂಬಾ ಮಳೆ ಬಂದ್ಬಿಟ್ರೆ ಜನರಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಗಣಪತಿ ಪೆಂಡಲ್ ಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹುಡುಕುದು ಬೇಡ ಬೇಡ ಸಮುದ್ರಕ್ಕೆ ತಗೊಂಡು ಹೋಗ್ಬೇಕು ಅಂತ ಇಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಬರುವ ಕಾಲಕ್ಕೆ ಮಳೆ ಬರಲೇಬೇಕು ಅಂದ್ರೆ ಸಾಮಾನ್ಯವಾಗಿ ಹೇಳುವಂತದ್ದು ಈಗ ಜೂನ್ ನಿಂದ ಸೆಪ್ಟೆಂಬರ್ ಕೊನೆಯ ತನಕ ಕೂಡ ಮಳೆ ಇದ್ದೇ ಇರಬೇಕು ಮೊದಲೆಲ್ಲ ಮಳೆ ಬರಬಾರ್ದು ಅಂತ ಇಲ್ಲ ಅಕ್ಟೋಬರ್ ಅಲ್ಲಿ ಬರಬಾರ್ದು ಅಂತ ಇಲ್ಲ ಈ ಸಲ ಮಳೆ ತು ಯಾಕೋ ತುಂಬಾ ಹೆಚ್ಚಾಗ್ಬಿಟ್ಟಿದೆ 2019 ಬಿದ್ದ ನಂತರ 5 ವರ್ಷದ ನಂತರ ಈಗ ಮತ್ತೆ ಆದ್ರೂ ದೀಪಕಣ್ಣ ಈಗ ಮಳೆ ಬರುವಂತ ಒಂದು ರೀತಿಯನ್ನ ನೋಡಿದ್ರೆ ಒಂದು 5 ನಿಮಿಷದಲ್ಲಿ ದೋ ಅಂತ ಮಳೆ ಬರ್ತದೆ ಅಷ್ಟರಲ್ಲಿ ಎಲ್ಲ ನೀರು ಹರಿದು ಹೋಗಿಯೂ ಆಗ್ತದೆ ಮತ್ತೆ 5 ನಿಮಿಷ ಕಳೆದ್ರೆ ಏನು ಇರುದಿಲ್ಲ ಬಿಸಿಲು ಇರ್ತದೆ ಮಳೆ ಬಂದಿದೆ ಅಂತ ಗೊತ್ತಾಗೋದಿಲ್ಲ ಹೌದು ಪೂರ್ತಿ ಮಳೆ ಬಂದ್ರೆ ಅಡ್ಡಿಲ್ಲ ಬಿಸಿಲು ಬಂದ್ಕೊಂಡು ಮತ್ತಿಷ್ಟು ಶೆಕೆ ಮಾಡ್ತದೆ ಹೌದು ಆದ್ರೂ ಕೂಡ ಈ ಮಣ್ಣಿನಲ್ಲಿ ನೀರಲ್ಲಿ ಇಂಗುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಮಳೆ ಬಿಟ್ಟು ಬಿಟ್ಟು ಬಂದ್ರೆ ಮಳೆ ಒಳ್ಳೇದು ಅಂತ ಇಲ್ಲಾಂದ್ರೆ ನೀರು ಹರಿದು ಹೋಗುದು ಜಾಸ್ತಿ ಈಗ ಹರಿದು ಹೋದ್ರೆ ಇಲ್ಲಿ ಸಮುದ್ರಕ್ಕೆ ಪಕ್ಕದಲ್ಲಿ ಇದ್ದೀವಿ ಸಮುದ್ರಕ್ಕೆ ಹೋಗಿ ಸೇರ್ತದೆ ಅಂತ ಅದ್ರ ಬದಲು ನೀರು ಮಣ್ಣಿಗೆ ಇಂಗಬೇಕು ಬೆಟ್ಟದ ಮೇಲೆ ಇಂಗಿದ್ರು ಸ್ವಲ್ಪ ಭಯ ಜಾಸ್ತಿ ಈಗ ಬೆಟ್ಟದ ಮೇಲೆ ಇಂಗಿದ್ರೆ ಬೆಟ್ಟ ಕುಸಿತ ಇದೆ ಹಾಗಾಗಿ ಇಂಗಿದ್ರಿಂದ ಬೆಟ್ಟ ಕುಸಿತ ಅಂತ ಹೇಳ್ತಾ ಇದಾರೆ ಆದ್ರೂ ಕೂಡ ಈ ಜಲಪಾತವನ್ನ ನೋಡ್ಲಿಕ್ಕೆ ಖುಷಿ ಅಲ್ಲ ಹೌದು ತುಂಬಾ ಇದೆ ಆದ್ರೆ ಖುಷಿ ಅಂದ್ರೆ ಈ ಸಲ ಏನಾಗಿದೆ ಅಂದ್ರೆ ಜಲಪಾತಕ್ಕೂ ಜನರನ್ನು ಬಿಡ್ತಾ ಇಲ್ಲ ಅಲ್ಲೆಲ್ಲ ಈ ಜನ ಹೋದವರು ಜಲಪಾತವನ್ನ ಎಂಜಾಯ್ ಮಾಡೋದು ಬಿಟ್ಟು ಆ ಜಲಪಾತದಲ್ಲಿ ಇಳಿದು ಅಲ್ಲಿ ಪ್ರಯೋಗ ಮಾಡಿ ನೋಡ್ಲಿಕ್ಕೆ ಹೋಗ್ತಾರೆ ಅದೆಷ್ಟು ಸಾವು ನೋವುಗಳಾಗಿದ್ವು ಒಂದ್ಸಲ ಒಂದು 4-5 ವರ್ಷದ ಹಿಂದೆನೆ ಇಲ್ಲಿ ತುಂಬಾ ಜನ 7-8 ಜನ ಒಂದೇ ಸರಿ ಜಲಪಾತದಿಂದ ನೀರು ಬಂದಿದ್ರಿಂದ ಹರಿದು ಹೋಗ್ಬಿಟ್ರು ಇದ್ರಲ್ಲಿ ಹಾಗಾಗಿ ಈಗೆಲ್ಲ ಮಳೆಗಾಲದಲ್ಲಿ ಜಲಪಾತಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಇಲ್ಲಿ ಓಪನ್ ಇದೆ ಅಷ್ಟು ಮಾತ್ರ. ಕಾಡು ಪ್ರದೇಶ ಯಾವ ಜಲಪಾತಕ್ಕೂ ಜನರನ್ನು ಬಿಡ್ತಾ ಇಲ್ಲ. ಜೊತೆಗೆ ಈ ಜಿಲ್ಲಾಡಳಿತದಾಗಬಹುದು ಅಥವಾ ಒಂದು ಸಾರ್ವಜನಿಕ ಸಂಸ್ಥೆಗಳಾಗಬಹುದು, ಇಲ್ಲೆಲ್ಲ ಅಪಾಯ ಇದೆ ಅಲ್ಲಿ ಹೋಗಬೇಡಿ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ, ಒಂದು ಕೆಂಪು ಬೋರ್ಡ್ ಹಾಕಿರ್ತಾರೆ. ಅದನ್ನ ಒಂದು ನಿರ್ಲಕ್ಷ್ಯ ಮಾಡಿ ಈ ಪ್ರವಾಸಿಗರು ಏನ್ ಮಾಡ್ತಾರೆ, ಸಮುದ್ರದ ಒಳಗಡೆ ನೀರಿನ ಒಳಗಡೆ ಹೋಗುವಂತಹದ್ದಾಗಬಹುದು ಅಥವಾ ಜಲಪಾತದಲ್ಲಿ ಹೋಗಿ ಈಜುವಂತಹದ್ದು, ಸೆಲ್ಫಿ ತೆಗೆಯುವಂತಹದ್ದು, ಹೀಗೆ ಅನಾಹುತವನ್ನು ಅವರವರೇ ತಂದುಕೊಳ್ತಾರೆ ಅಂತ. ಈ ಗುಡ್ಡದ ಪ್ರದೇಶದಲ್ಲಿ ನೀರು ಬಂದ ಮೇಲೆ ಮಳೆ ಬಿದ್ದಾಗ ಒಮ್ಮೊಮ್ಮೆ ಇಲ್ಲಿ ಮಳೆ ಇರೋದಿಲ್ಲ, ಗೊತ್ತಿಲ್ಲದೆ ಜಲಪಾತದ ಕೆಳಗೆ ಹೋಗಿ ನಿಂತ್ಕೊಂಡಾಗ ಅಲ್ಲಿಂದ ಒಮ್ಮೆಲೆ ನೀರು ಬಂದ್ಬಿಡುತ್ತದೆ, ಯಾವುದು ಒಂದು 15 ಕಿಲೋಮೀಟರ್ ಆಚೆ. ಆಗ ತುಂಬಾ ಅಪಾಯ ಅದು. ಯಾಕಂದ್ರೆ ಇಲ್ಲಿ ನಾಗರಮಡಿ ಅಂತ ಒಂದು ಜಲಪಾತದಲ್ಲಿ ಅದೇ ಅಂತದೇ ಪ್ರಕರಣದಲ್ಲಿ ಸುಮಾರು 7-8 ಜನ ಇರಬೇಕು, ನನಗೆ ಸರಿಯಾಗಿ ನೆನಪಿಲ್ಲ, 8-11 ಜನ ಅವರೆಲ್ಲ ಹೋಗಿ ಸಮುದ್ರಕ್ಕೆ ಬಿದ್ದಿದ್ರು ಪಾಪ. ಸ್ಥಳೀಯರಿಗೂ ಗೊತ್ತಾಗ್ಲಿಲ್ಲ ಅದು ಹೇಗೆ ಅಷ್ಟೊಂದು ನೀರು ಬಂತು ಅಂತ. ಅದೆಲ್ಲೋ ಬೆಟ್ಟದ ಪ್ರದೇಶದಲ್ಲಿ ಮಳೆ ಬಿದ್ದದ್ದು ಒಮ್ಮೆಲೆ ನೀರು ಬಂದ್ಬಿಡ್ತು. ಅದೊಂದು ರೀತಿಯ ಹುಚ್ಚು. ಯಾಕಂದ್ರೆ ಈ ಫೋಟೋ ತೆಗೆಯುವುದು ಅಂತ ಇದೆಯಲ್ಲ, ಸೆಲ್ಫಿ ತೆಗೆಯುವಂತಹದ್ದಾಗಬಹುದು, ಫೋಟೋ ತೆಗೆಯುವಂತಹದ್ದು, ದೂರದಿಂದ ನಿಂತು ಫೋಟೋ ತೆಗೆದ್ರೆ ಪರವಾಗಿಲ್ಲ, ಅದರ ಬದಲು ಆ ನಡುಗುಡ್ಡ ಅಂತ ಇರ್ತದಲ್ಲ ಅಂತ ಪ್ರದೇಶದಲ್ಲಿ ಬಂಡೆಕಲ್ಲುಗಳು, ಈ ಜಲಪಾತ ನೀರು ಹರಿದು ಹೋಗುವಂತಹ ಜಾಗದಲ್ಲಿ ಒಂದಷ್ಟು ನಡುಗುಡ್ಡೆಗಳು ಇರ್ತವೆ, ಆ ಬಂಡೆಕಲ್ಲಿನ ಮೇಲೆ ಹೋಗಿ ಫೋಟೋ ತೆಗಿಬೇಕು ಅಂತ ಏನಿದೆ. ಹೌದು, ಅದು ತುಂಬಾ ಅಪಾಯಕಾರಿ. ತುದಿಯಿಂದ ಹೋಗಬಹುದು, ನಿಂತು ತೆಗೆಯೋದು, ಮತ್ತೆ ಜಾರಿಕೆಯಿಂದನೂ ಎಷ್ಟು ಜನ ನೀರಲ್ಲಿ ಬಿದ್ದು ಇದಾಗ್ತದೆ, ಅದರಲ್ಲಿ ಹಾವಸೆ ಬೆಳೀತದಲ್ಲ, ಅದರಿಂದ ಕೂಡ ಕಾಲು ಜಾರಿಕೆ ಬೀಳ್ತದೆ. ಹೌದು, ಜನ ಅದ್ರ ಬಗ್ಗೆ ತುಂಬಾ ಎಷ್ಟು ಎಚ್ಚರಿಕೆ ಹೇಳಿದ್ರು ಅದ್ರ ಬಗ್ಗೆ ಯಾಕೆ ಅಷ್ಟು ನಿರ್ಲಕ್ಷ್ಯ ಮಾಡ್ತಾರೆ, ತಮ್ಮ ಜೀವವನ್ನೇ ತಾವು ಅಪಾಯ ಮಾಡ್ಕೊಳ್ಳೋದು ತುಂಬಾ ಇದು. ಮತ್ತೆ ಏನಂದ್ರೆ ಪೊಲೀಸ್ ಆಗ್ಲಿ ಫಾರೆಸ್ಟ್ ಆಗ್ಲಿ ಎಷ್ಟು ಕಡೆ ಅಂತ ಅವರು ನೋಡ್ತಾ ಇರಬಹುದು, ಮತ್ತೆ ಒಮ್ಮೆ ಏನಾಗ್ತಾರೆ ಅಂದ್ರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚು, ಈ ಪೊಲೀಸರು ಫಾರೆಸ್ಟ್ ಗಳ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ, ಅವಾಗ ಅವ್ರು ಕೇಳೋದೂ ಇಲ್ಲ. ಅಂದ್ರೆ ಈ ಜೀವ ರಕ್ಷಣೆ ಎನ್ನುವಂತಹದ್ದು ಪೊಲೀಸರದ್ದಾಗಬಹುದು ಅಥವಾ ಇನ್ನೊಬ್ರು ಮಾಡಬೇಕು ಅಂತ ನಾವು ಕಾಯ್ಬೇಕಾಗಿಲ್ಲ, ನಮ್ಮ ನಮ್ಮ ಆತ್ಮರಕ್ಷಣೆಯನ್ನ ನಾವು ನಾವೇ ನೋಡ್ಕೋಬೇಕು ಅಂತ. ಅದು ನಮ್ಮ ಕೆಲವರಿಗೆ ಅರ್ಥನೇ ಆಗೋದಿಲ್ಲ, ಒಬ್ರು ಮಾಡಿದ್ದನ್ನು ನೋಡಿ ಇನ್ನೊಬ್ರು ಮಾಡ್ತಾರೆ, ಇನ್ನೊಬ್ರು ಮಾಡಿದನ್ನು ಇನ್ನೊಬ್ರು ಮಾಡ್ತಾರೆ, ಹಾಗಾಗಿ ತುಂಬಾ ಅಪಾಯಗಳನ್ನ ಆಹ್ವಾನಿಸ್ಕೊಳ್ತಾರೆ. ಆಮೇಲೆ ಈಗ ಇವು ಏನೋ ಹಿಂದಿ ದಿವಸ ಅಂತೆ, ಅಂದ್ರೆ ಹಿಂದಿ ದಿವಸ ಅಂದ್ರೆ ನಮ್ಮ ದೇಶದಲ್ಲಿ ಹಿಂದಿಯನ್ನ ರಾಜಭಾಷೆ ಅಂತ ಅನುಷ್ಠಾನ ಮಾಡಿರುವಂತಹ ದಿವಸ 14 ಸೆಪ್ಟೆಂಬರ್. ಸಾಮಾನ್ಯ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಯನ್ನ ನಾವು ಮಾತಾಡೋದಿದೆ, ಈಗ ತಮಿಳು ಆಗ್ಬಹುದು, ಮಲಯಾಳಂ ಆಗ್ಬಹುದು, ಕನ್ನಡ ಆಗ್ಬಹುದು, ತೆಲುಗು ಆಗ್ಬಹುದು, ಹೀಗೆ. ಆದ್ರೆ ಉತ್ತರ ಭಾರತಕ್ಕೆ ಹೋದ್ರೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಹಿಂದಿಯನ್ನ ಒಂದು ರಾಜಭಾಷೆ ಅಂತಲೇ ಬಳಕೆ ಮಾಡುವಂತದ್ದು ಜಾಸ್ತಿ. ಮತ್ತೆ ಇಡೀ ಭಾರತಕ್ಕೆ ಹೋಲಿಸಿದ್ರೆ ಹಿಂದಿಯನ್ನೇ ಜಾಸ್ತಿ ಮಾತಾಡ್ತಾರೆ. ಹೌದು, ಅಲ್ಲಿಯೂ ಕೂಡ ಪ್ರಾದೇಶಿಕ ಭಾಷೆಗಳು ಸಾಕಷ್ಟಿವೆ. ಅದು ಬಿಟ್ರೆ ಹಿಂದಿ ಆಡಳಿತಾತ್ಮಕವಾಗಿ ನೋಡಿದ್ರೆ ಹಿಂದಿಯನ್ನ ರಾಜ್ಯಭಾಷೆ ಅಂತ ಬಳಕೆ ಮಾಡ್ತಾರೆ. ಅದು ಸೆಪ್ಟೆಂಬರ್ 14 ಹಿಂದಿ ದಿವಸ ಅಂತ ಆಚರಣೆ ಮಾಡ್ತಾರೆ. ಜೊತೆಗೆ ಅದೇ ದಿವಸವೇ ಈ ಓಣಂ ಹಬ್ಬವು ಕೂಡ ಕೇರಳದಲ್ಲಿ ಪ್ರಾರಂಭ ಆಗ್ತಾ ಇರ್ತದೆ. ಒಂದ್ ರೀತಿಯ ನಾವು ಈ ಓಕುಳಿ ಅಂತ ಹೇಳ್ತೀವಲ್ಲ ಬಣ್ಣಗಳ ಹಬ್ಬ ಅಂತ, ಇದು ಓಣಂ ಎನ್ನುವಂತಹದ್ದು ಒಂದು ರೀತಿಯ ಬಣ್ಣಗಳ ಹಬ್ಬವೂ ಹೌದು, ಜೊತೆಗೆ ಈ ಪೂಕಳ ಮತ್ತೆಲ್ಲ ಮಾಡ್ತಾರಲ್ಲ ಹೂವಿನ ಒಂದು ಅಲಂಕಾರ ಮಾಡುವಂತಹದ್ದು, ಅದರಲ್ಲಿಯೂ ಕೂಡ ಕೇರಳದಲ್ಲಿ ಬಹಳ ಎತ್ತಿದ ಕೈ. ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹಬ್ಬಗಳು ಇವೆಲ್ಲ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ. ಆಮೇಲೆ ಓಣಂ ಅಂತ ಆಗ್ಬಹುದು, ಮತ್ತೆ ಈಗ ಅಕ್ಟೋಬರ್ ಬಂತು ಅಂದ್ರೆ ನಾವು ದೀಪಾವಳಿ, ದಸರಾ, ನವರಾತ್ರಿ, ತುಂಬಾ ಹಬ್ಬಗಳು ಬರ್ತವೆ. ಈಗ ಹಬ್ಬಗಳ ಸರಮಾಲನೆ ಸ್ಟಾರ್ಟ್ ಆಗುತ್ತೆ. ಹಬ್ಬಗಳಲ್ಲಿ ಅಂದ ತಕ್ಷಣ ರೂಪಕ ಯೋಚನೆ ಮಾಡುದು ಏನು ತಿನ್ಲಿಕ್ಕೆ ಮಾಡಿರ್ಬಹುದು. ಹೌದು, ಗಣೇಶ ಚೌತಿ ಅಂದ್ರೆ ಗಣೇಶ ಅಂದ್ರೆ ತಿನ್ನೋ ಹಬ್ಬ, ಕರ್ಜಿಕಾಯಿ. ಹೌದು, ದೇವ್ರ ತಂದೆ ಇದ್ರು ದೇವ್ರ ಹೆಸರಲ್ಲಿ ನಮ್ಗೆಲ್ಲ ತಿನ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ ದೇವ್ರು. ಹೌದು, ಹೌದು. ಆಮೇಲೆ ಈಗ ನಾಡಿದ್ದು 17 ರೋಗಿಗಳ ಒಂದು ಸುರಕ್ಷತಾ ಒಂದು ದಿನ ಅಂತಲೂ ಕೂಡ ಆಚರಣೆ ಮಾಡ್ತಾರಂತೆ. ಸಾಮಾನ್ಯವಾಗಿ ಆಸ್ಪತ್ರೆಗಳಿಗೆ ಹೋದಾಗ ಅವರಿಗೆ ಏನು ಬೇಕು ಏನು ಬೇಡ ಅನ್ನೋದು ಗೊತ್ತಾಗೋದಿಲ್ಲ. ಡಾಕ್ಟರ್ಗಳು ಅಥವಾ ಏನೋ ನರ್ಸ್ಗಳು ಏನೋ ಒಂದು ಹೇಳಿರ್ತಾರೆ, ಪ್ರಿಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾರೆ, ಹೋಗಿ ತಗೊಂಡ್ಬರ್ತೀವಿ. ಏನ್ ಕಾಯಿಲೆ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದನ್ನ ಅದು ಒಂದು ಅವರ ಒಂದು ಹಕ್ಕು ಇರ್ತದೆ, ಪೇಷಂಟ್ಗಳ ಹಕ್ಕು ಅಂತ ಇರುವಂತಹದ್ದು ಇರ್ತದೆ. ನನ್ಗೆ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಹಕ್ಕು ಕೂಡ ಇರ್ತದೆ. ನನಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನೇನು ಪರೀಕ್ಷೆಗಳನ್ನ ಮಾಡಿಸ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ತಿಳ್ಕೊಳ್ಳುವಂತ ಒಂದು ಹಕ್ಕು ಆ ರೋಗಿಗಳಿಗೂ ಕೂಡ ಇದೆ ಅಂತ. ರೋಗಿಗಳು ಅಂದ್ರೆ ರೋಗಿಯ ಕುಟುಂಬದವರಿಗೆ. ಯಾಕಂತೇಳಿದ್ರೆ ಏನಾಗುತ್ತೆ ಅಂದ್ರೆ ಕೆಲವಷ್ಟು ರೋಗಗಳು ಬಂದಾಗ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಳ್ತಾರೆ, ನಮ್ಮ ಅವ್ರಿಗೆ ನಮ್ಗೆ ಅವರು ನಮ್ಗೆ ಹೇಳಿದ್ರು ಅದು ಏನಂತ ಒಮ್ಮೊಮ್ಮೆ ಅರ್ಥ ಆಗೋದಿಲ್ಲ. ಮತ್ತೆ ಔಷಧಿಗಳು ಏನು ಅನ್ನೋದು ಗೊತ್ತಾಗೋದಿಲ್ಲ, ಯಾವ ಔಷಧಿಗಳನ್ನ ಯಾಕಾಗಿ ಬರೆದು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿರೋದಿಲ್ಲ, ಸುಮ್ನೆ ನಾವು ಹೋಗಿ ತಗೊಂಡ್ಬಿಡ್ತೇವೆ ಅದನ್ನ ತಗೊಳ್ತಾನೆ ಇರ್ತೀವಿ. ಏನು ಅಂದ್ರೆ ಇಂತಹ ಸಂದರ್ಭಗಳಲ್ಲೆಲ್ಲ ಆಪರೇಷನ್ ಮಾಡಬೇಕಾಗ್ತದೆ. ಇದು ಆಪರೇಷನ್ ಇಲ್ಲದೆ ಬರೀ ಚಿಕಿತ್ಸೆ ಔಷಧಿ ಕೊಟ್ಟು ಕೂಡ ಸುಧಾರಿಸಬಹುದು ಅನ್ನುವಂತ ಒಂದು ಸಂದರ್ಭ ಕೂಡ ಇರ್ತದೆ. ಹಾಗಾಗಿ ಕುಟುಂಬದವರ ಜೊತೆಗೆ ವೈದ್ಯರು ಚರ್ಚೆ ಮಾಡಿ ಯಾವುದು ಅವರಿಗೆ ಸೂಕ್ತವಾಗ್ತದೋ ಅದನ್ನ ಆಯ್ಕೆ ಮಾಡುವಂತಹ ಒಂದು ಅಧಿಕಾರವು ಕೂಡ ಅವರಿಗಿದೆ ಅಂತ. ಹೌದು, ಕುಟುಂಬಸ್ಥರಿಗಿದೆ. ಅಂದ್ರೆ ಈಗ ಆಪರೇಷನ್ ಮಾಡಿದ್ರು ಕೂಡ ಬದುಕುವಂತಹ ಸಂದರ್ಭ ಎಷ್ಟಿರ್ತದೆ, ಎಷ್ಟು ಸರಿ ಆಗ್ತದೆ ಆಪರೇಷನ್ ಮಾಡಿದ್ರು ಸಕ್ಸಸ್ಫುಲ್, ಆದ್ರೆ ಪೇಷಂಟ್ ಹಾಗಾಗಬಾರ್ದು. ಆಮೇಲೆ ಈಗ ಮೊನ್ನೆ ಒಂದು ಪ್ಯಾರಾ ಒಲಿಂಪಿಕ್ಸ್ ಅಂತ ಕೇಳಿದಿರ, ನೋಡ್ತಾ ಇದ್ದೀವಿ ಫ್ರಾನ್ಸ್ ನಲ್ಲಿ ಅಂದ್ರೆ ಪ್ಯಾರಿಸ್ ನಲ್ಲಿ ವಿಶ್ವ ವರ್ಲ್ಡ್ ಕಪ್ ಏನು ಇದಾಯ್ತು, ಒಲಿಂಪಿಕ್ಸ್ ಆಯ್ತು. ಅಲ್ಲಿ 19 ಪದಕಗಳನ್ನ ಗೆದ್ರು. ಆದ್ರೆ ಈ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ 29 ಪದಕಗಳನ್ನ ಈ ಬಾರಿ ಭಾರತ ದೇಶವು ಗೆದ್ದಿದೆ ಅಂತ ಹೇಳಿ. ಈಗ ಅವ್ರು ಕೆಲವ್ ನೋಡ್ಬೇಕು, ಅದು ಒಂದ್ ರೀತಿಯ ವರ್ಲ್ಡ್ ರೆಕಾರ್ಡ್ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಕೈ ಊನಾದವರು ಕೂಡ, ಈಗ ಎರಡೂ ಕೈ ಇಲ್ಲದವರು ಕೂಡ ಬಿಲ್ಗಾರಿಕೆಯನ್ನ ಹೇಗೆ ಮಾಡ್ತಾರೆ ಅಂತ ಬಹುಶಃ ಟಿವಿಲ್ ನೋಡಿರೋ ಆಶ್ಚರ್ಯ. ಹೌದು, ನಾವು ನೋಡಿದ್ವಿ ಎಲ್ಲ ಆಟವನ್ನು. ಈಗ ಸರಿಯಾಗಿ ಇದ್ದವರು ಯಾವ ಆಟ ಆಡ್ತಿದ್ರಲ್ಲ ಆಟ ಆಡಿದ್ದಾರೆ. ಈಗ ರನ್ನಿಂಗ್ ಸಹ ಮಾಡಿದ್ದಾರೆ, ಅದರಲ್ಲೂ ಮತ್ತೆ ಅವರು ಗೆದ್ದಿದ್ದಾರೆ. ಈ ಸ್ಟೀಲ್ ಬ್ಲೇಡ್ ಅಂತ ಇದೆಯಲ್ಲ, ಅದನ್ನ ಕಾಲಿಗೆ ಹಾಕೊಂಡು ಓಡುವವರು ನೋಡಿ. ಹೌದು, ಅಷ್ಟೆಲ್ಲ ಕಷ್ಟಪಟ್ಟು ಅದನ್ನ ಅವರ ಸಾಧನೆಯನ್ನು ನಾವು ಒಪ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಸರಿಯಾಗಿರೋರೇ ನಮ್ಗೆ ಎದ್ದು ಬೆಳಿಗ್ಗೆ ಎಲ್ಲೋ ಹೋಗೋದು ಅಥವಾ ಏನಾದ್ರು ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಬೇಸರ ಆಗುತ್ತೆ. ಅವ್ರ ಕಾಲು ಇಲ್ದಿದ್ದವರು ಅಥವಾ ಕೈ ಇಲ್ದಿದ್ದವರು ಅವರೆಲ್ಲ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶಕ್ಕೊಂದು ಕೀರ್ತಿ ತರ್ತಾರಂದ್ರೆ ತುಂಬಾ ನಮಗೂ ಹೆಮ್ಮೆನೆ. ರೂಪಕ ಅದೇ ಬಿಲ್ಗಾರಿಗೆ ಅಂತ ಹೇಳಿದ್ನಲ್ಲ, ಅವರು ಕಾಲಿನಿಂದ ಬಿಲ್ಲನ್ನ ಹಿಡ್ಕೊಂಡು ಹಿಡ್ಕೊಂಡು ಬಿಡ್ತಾಳಲ್ಲ, ಎಳಿಯೋದ್ರೆ ಕೈಯಿಂದ ಎಳಿಲಿಕ್ಕೆ ಆಗೋದಿಲ್ಲ. ಇಲ್ಲ ಇಲ್ಲ, ಕುತ್ತಿಗೆ ಬಾಯಿಯಿಂದ ಕುತ್ತಿಗೆ ಅದನ್ನ ಎಳಿತಾಳೆ, ಅದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನ ಎಳೆದು ಬಿಟ್ಟು ಬಹುಮಾನ ಪಡಿತಾರೆ. ಅಂದ್ರೆ ಅವರು ಈ ಕುತ್ತಿಗೆ ಮತ್ತೆ ಇದರಿಂದ ಬ್ಯಾಲೆನ್ಸ್ ಮಾಡಿ ಸರಿಯಾಗಿ ಗುರಿ ಇಟ್ಟು ಹೊಡಿತಾರಲ್ಲ, ಏನಂದ್ರೆ ಅದಕ್ಕೆ ಫೋಕಸ್ ಮಾಡಿ ಆ ಬಿಲ್ಲುಗಾರಿಕೆಯಲ್ಲಿ ಬಾಣ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ತಗಲ್ಬೇಕು. ಅದು ಸಾಮಾನ್ಯ ಇದಲ್ಲ ಅದು, ಯಾಕಂದ್ರೆ ದೇಹದಲ್ಲಿ ಒಂದು ಅಂಗ ಕೆಲಸ ಮಾಡದೇ ಇರುವಾಗ ಅದನ್ನೆಲ್ಲ ಮಾಡೋದಂದ್ರೆ ತುಂಬಾ ದೊಡ್ಡ ಸಾಧನೆ ಅದು ಅವ್ರದ್ದು. ಅವು ಇದಕ್ಕೆ ಕಾಲು ಕೈ ಇದ್ದವರಿಗಿಂತ ದೊಡ್ಡ ಸಾಧನೆ ಅಂತ ಅನ್ಕೋಬಹುದು. ಆ ಕ್ರೀಡಾಪಟುಗಳ ಜವಾಬ್ದಾರಿಯ ಜೊತೆ ಜೊತೆಗೆ ಅವರ ತಂದೆ ತಾಯಿ ಇರ್ತಾರ, ಹೆತ್ತವರು ಇರ್ತಾರ, ಕುಟುಂಬದವರು ಇರ್ತಾರಲ್ಲ, ಅವರ ಜವಾಬ್ದಾರಿ ಬಹಳ ದೊಡ್ಡದಿರ್ತದೆ. ಯಾಕಂದ್ರೆ ಇಂಥ ಒಂದು ಮಗು ಮನೆಯಲ್ಲಿ ಹುಟ್ಟಿದಾಗ ಅಥವಾ ಹುಟ್ಟಿದಾಗದೋ ಆ ನಂತರ ಆಕ್ಸಿಡೆಂಟ್ ಅಲ್ಲಿ ಕೂಡ ಆಗ್ಬಹುದು. ಅಂಗ ನ್ಯೂನತೆ ಆದಂತಹ ಸಂದರ್ಭದಲ್ಲಿ ಅವರು ಅದಕ್ಕೆ ಒಂದು ಸಪೋರ್ಟ್ ಆಗಿ ಕೊಡಬೇಕು. ಇಲ್ಲದೆ ಹೋದ್ರೆ ಮಾನಸಿಕವಾಗಿ ಕೂಡ ಹೋಗ್ತಾರೆ, ಅವರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಾನಿಂದ ಬದುಕಿ ಏನು ಪ್ರಯೋಜನ ಅಂತ ಯೋಚನೆ ಮಾಡಬಹುದು. ಅಂಗ ನ್ಯೂನತೆ ಆದಾಗ ಮಾನಸಿಕವಾಗಿ ಮನುಷ್ಯ ಕುಗ್ಗು ಬಿಡ್ತಾನೆ, ಏನೂ ಬೇರೆ ಆಕ್ಟಿವಿಟೀಸ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಅವರ ಮನಸ್ಥಿತಿನೇ ಬದಲಾಗ್ಬಿಡ್ತದೆ. ಅಂತವ್ರಿಗೆ ಪ್ರೋತ್ಸಾಹ ಕೊಟ್ಟು ಧೈರ್ಯ ಕೊಟ್ಟು ನೀನು ಇದನ್ನ ಮಾಡುವಂತ ಆಗದೇ ಇರೋದನ್ನ ಮಾಡಿಸೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಯಾರು ಹೊಗಳುವಂತ ವಿಷಯ. ಮತ್ತೆ ಮುಂಚೆ ಎಲ್ಲ ಆ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ, ಈಗ ತುಂಬಾ ಜನ ಅಲ್ಲಿವರೆಗೂ ಹೋಗಿ ಮಾಡ್ತಾರೆ, ಅದೇ ಒಂದು ಖುಷಿ. ಮತ್ತೆ ಚಿನ್ನದ ಪದಕ ಎಲ್ಲ ಬಂದಿದೆಯಲ್ಲ ಈಗ, ಮತ್ತೆ ಜೊತೆಗೆ ಸಾಕಷ್ಟು ಈಗ ಸರ್ಕಾರಿಗಳ ಇಲಾಖೆಗಳಾಗ್ಬಹುದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಾಗ್ಬಹುದು, ಇವರು ಕೂಡ ಪ್ರಾಯೋಜಕತ್ವವನ್ನ ಕೊಡ್ತಾ ಇದಾರೆ. ಮತ್ತೆ ಸಪೋರ್ಟ್ ಅಂತ ಹೇಳ್ಬಿಟ್ಟು ವಾಹನ ಕೊಡುವಂತ ಅದೆಲ್ಲ ಮತ್ತೆ ಮಾಡ್ತಾರೆ. ಅಂತೂ ಉಳಿದವರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ಅಥವಾ ಒಂದು ಪ್ರೇರಣೆಯಾಗಿ ಇವರು ನಿಲ್ತಾರೆ. ನಿಜಕ್ಕೂ ಅವ್ರು ನಿಂತಿದ್ದಾರೆ, ಅವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಮ್ಮ ಭಾರತದ ಈಗ ಒಲಿಂಪಿಕ್ಸ್ ನಲ್ಲಿ ನಮ್ಮ ಉಳಿದ ಕ್ರೀಡಾಳುಗಳು ಏನು ಒಲಿಂಪಿಕ್ಸ್ ತಂದ್ರೆ ಅದಕ್ಕಿಂತ ಈ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ನಮ್ಗೆ ಹೆಚ್ಚಿಗೆ ಇದು ಬಂದಿದೆ ಪದವಿಗಳು ಪ್ರೇರಣೆ ಆಗ್ಬೇಕು. ಮತ್ತೆ ರೂಪಕ, ಮಳೆಗಾಲ ಏನು ಮುಗಿತಾ ಇದೆಯಾ ಅಂತಲೇ ಅಥವಾ ಇನ್ನು ಮಳೆ ಇದೆಯಾ? ಮುಗಿತಾ ಅಂತ ಅನ್ಸುತ್ತೆ, ಮತ್ತೆ ಜೋರ್ ಮಳೆ ಬಂದ ತಕ್ಷಣ ಮತ್ತೆ ಶುರುವಾಯ್ತು ಅನ್ಸುತ್ತೆ. ಡಿಸೆಂಬರ್ ವರೆಗೂ ಇದೆ ಅಂತ ಒಂದು ಒಂದು ಇದು, ಡಿಸೆಂಬರ್ ವರೆಗೂ ಬೀಳ್ತಾ ಇದೆ. ಯಾಕಂತ ಹೇಳಿದ್ರೆ ಕೆಲವು ಈ ಚಂಡಮಾರುತಗಳು ಇವೆಲ್ಲ ಡೆವಲಪ್ ಆಗ್ಲಿಕ್ಕಿದೆ ಅಂತ, ಮತ್ತು ಡಿಸೆಂಬರ್ ವರೆಗೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ಬೇರೆ ಬೇರೆ ಕಡೆ. ಹಾಗಾಗಿ ಅರಬ್ಬಿ ಸಮುದ್ರದಲ್ಲಿ ಮತ್ತೆ ಈ ಇದು ವಾಯುಭಾರ ಕುಸಿತ ಆಗೋದು, ಮತ್ತೆ ಇಲ್ಲಿ ಮಳೆ ಬರೋದು, ಅದು ಇದ್ದೇ ಇದೆ. ದೀಪಕಣ್ಣ ಹೀಗೆ ಹೇಳಿದ್ರೆ ರೂಪಕ ಯೋಚನೆ ಮಾಡುದು ಪಟಾಕಿ ಹೊಡೆಯುವುದು ಹೇಗೆ. ಡಿಸೆಂಬರ್ ತನಕ ಮಳೆ ಬರ್ತಾ ಇದ್ರೆ ಪಟಾಕಿ ಹಚ್ಚುವುದು ಹೇಗೆ? ಹೌದು, ಪಟಾಕಿ ಎಲ್ಲ ನಾನು ಈ ಪ್ರಶ್ನೆ ಕೇಳಿದ್ ಯಾಕೆ ಅಂದ್ರೆ, ಈಗ ಸುವರ್ಣ ಕೈದಾಳಲ್ಲ ಅವಳು ಹೇಳ್ತಾ ಇದ್ಲು, ತರಕಾರಿ ಎಲ್ಲ ಬೆಳೆದ್ರೆ ಹೂವೇ ಬಿಡುವುದಿಲ್ಲ ಅಂತ, ಮಳೆ ಜಾಸ್ತಿ ಆಗ್ಬಿಟ್ರೆ ಹೂ ನಿಲ್ಲುವುದಿಲ್ಲ, ಕರಟಿ ಹೋಗ್ತದೆ ಅಂತ. ಅದಕ್ಕೆ ಈಗ ನಿಮ್ಮಲ್ಲಿ ಹೇಗೆ ಉಂಟು ಪರಿಸ್ಥಿತಿ? ಅರಸಿಲೆಲ್ಲ ಒಂದಷ್ಟು ತರಕಾರಿ ಬೆಳೆದಿದ್ದೆ. ಅದು ಏನಾಗತ್ತೆ ಶಾಮಣ್ಣ, ಈಗ ಮಳೆ ಬರುತ್ತೆ ಜೋರು, ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು. ಬಿಸಿಲು ಅಂದ್ರೆ ಯಾವ ತರ? ಅದು ಆ ತರ ಬಿಸಿಲು ಬರುತ್ತೆ. ಅದು ನಮ್ಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಇನ್ ಪಾಪ ಗಿಡಗಳು ಹೇಗೆ ತಡ್ಕೊಳ್ಳಿ, ಸಣ್ಣ ಒಂದು ಕಾಯಿ ಬಂದ್ರು ಕೂಡ ಅದು ಉದುರೋಗ್ಬಿಡುತ್ತೆ. ಅಂದ್ರೆ ಮಳೆ ಹೆಚ್ಚು ಬರ್ತಾ ಇದ್ರೆ ಈ ಪರಾಗಸ್ಪರ್ಶ ಅಂತ ಇರ್ತದಲ್ಲ, ಜೇನು ಹುಣಗಳು ಬರ್ಬೇಕು, ಕಡಿಮೆ ಆಗುತ್ತೆ, ಅದರ ಚಟುವಟಿಕೆ ಕಡಿಮೆ ಆಗ್ತದೆ. ಹಾಗಾಗಿ ಪರಾಗಸ್ಪರ್ಶ ಆಗಿಲ್ಲ ಅಂದ್ರೆ ಕಾಯಿ ಕಚ್ಚುವುದಿಲ್ಲ. ಮಳೆ, ಯಾಕಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಬಹಳ ತೊಂದರೆಗಳು ಆಗ್ತಾ ಇದಾವೆ. ಯಾಕಂದ್ರೆ ರೈತರಿಗೂ ಈಗ ಈಗ ನೋಡಿದೆ ನಾನು, ಕೊಳೆ ರೋಗ ಎಲ್ಲ ಬಂದ್ಬಿಟ್ಟಿದೆ ಅಂತ, ಅಡಿಕೆಯಲ್ಲಿ ಕೊಳೆ ರೋಗ ಬರುತ್ತದೆ. ಇದು ಈಗ ಹೀಗಾಗಿ ರೈತರಿಗೂ ತೊಂದರೆ, ಎಲ್ರಿಗೂ ತೊಂದರೆ. ಈ ಹವಾಮಾನ ಬದಲಾವಣೆ ಆಗೋದಕ್ಕೂ ನಾವೂ ಕಾರಣ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪರಿಸರ ನಾಶ ಮಾಡ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಹವಾಮಾನ ಬದಲಾವಣೆಯಿಂದ ಇವೆಲ್ಲ ಪ್ರಾಬ್ಲಮ್ ಗಳಾಗ್ತಾ ಇದೆ. ಮುಂದೆ ಮತ್ತೆ ಏನೇನು ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ಅಂದ್ರೆ ನಾವು ಈಗಿನ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಮುಂದೊಂದು ಕಾಲದಲ್ಲಿ ನಮಗೆ ಒಳ್ಳೇದಾಗ್ತದೆ ಅಂತೆಲ್ಲ ಯೋಚನೆ ಮಾಡಬಾರದು. ಇದೇ ಕಾಲದಲ್ಲಿ ನಮಗೆ ಅದು ಉಪಯೋಗ ಬರ್ತದೆ. ಅಲ್ಲೇ ಲಾಟ್ರಿ ಅಲ್ಲೇ ಡ್ರಾ. ಹಾಗೆ ಆಮೇಲೆ ರೂಪಕ, ಈಗ ಜಲಪಾತದ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಲ್ಲ, ಜಲಪಾತದಲ್ಲಿ ಬರಬೇಕಿದ್ರೆ ಒಂದು ಕಡೆಯಿಂದ ನದಿ ಬರಬೇಕು. ನದಿಯ ಹರಿವು ಇರ್ತದೆ, ಸಾಮಾನ್ಯವಾಗಿ ಇರ್ತದೆ. ಮಳೆಗಾಲದಲ್ಲಿ ನದಿ ತುಂಬಿ ಹರಿತದೆ ಅಂತ ಗೊತ್ತಿದೆ. ಉತ್ತರ ಭಾರತದಲ್ಲಿ ನೋಡಿದ್ರೆ ವರ್ಷದ ಪೂರ್ತಿ 365 ದಿವಸ ಕೂಡ ನದಿಯಲ್ಲಿ ನೀರು ಹರಿತದೆ. ದಕ್ಷಿಣ ಭಾರತದಲ್ಲಿ ಆ ಸಮಸ್ಯೆ ಇದೆ, ಯಾಕಂದ್ರೆ ಬೇಸಿಗೆಯಲ್ಲಿ ಬತ್ತಿ ಹೋಗ್ತದೆ ಅಂತ. ಈ ನದಿಯನ್ನ ಉಳಿಸಬೇಕು ಅನ್ನುವಂಥ ಒಂದು ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಸಮುದ್ರಕ್ಕೆ ಹೋಗಿ ಸೇರುವಂತಹ ಈ ಏನು ಕೊಳಚೆ ನೀರು ಆಗ್ಬಹುದು ಅಥವಾ ಪ್ಲಾಸ್ಟಿಕ್ ತ್ಯಾಜ್ಯಗಳಾಗ್ಬಹುದು, ಇಂಥದ್ದು ಹೋಗಿ ಸೇರುವಂತಹದ್ದು ಈ ನದಿ ಮೂಲಕ ಬರುವಂತಹದ್ದು ಅಲ್ವಾ. ಸೊ ನದಿಯನ್ನ ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಎಲ್ಲ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗಿ ನದಿಗೆ ಬಿಸಾಡುವುದಲ್ಲ ಅಂತ. ಎಷ್ಟೋ ಸಾರಿ ನೋಡ್ತೀವಿ ರಸ್ತೆ ಬದಿಯಲ್ಲಿ ಹೋಗುವಾಗ ಎಲ್ಲಿ ಸೇತುವೆ ಬರ್ತದೋ ಅಡಿಯಲ್ಲಿ ನದಿ ಇರ್ತದೆ, ಬಿಸಾಡ್ತೀವಿ. ಹೌದು, ಹಾಗಾಗಿ ಈ ನದಿಯನ್ನ ಉಳಿಸಬೇಕಿದ್ರೆ ನದಿಯ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳು ಇರ್ತವಲ್ಲ, ಅವುಗಳನ್ನು ಕೂಡ ಉಳಿಸಬೇಕಾಗುತ್ತೆ. ಮುಂಚೆ ಎಲ್ಲ ನಮ್ಮ ಹಿಂದಿನವರು ನದಿಯನ್ನ ದೇವರು ಅಂತ ಪೂಜೆ ಮಾಡ್ತಿದ್ರು. ಅದು ಯಾವ ಕಾರಣಕ್ಕಾಗಿ ಅಂದ್ರೆ, ಇದೇ ಕಾರಣಕ್ಕಾಗಿ ಅಂದ್ರೆ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಅದನ್ನ ದೇವರ ಒಂದು ಸ್ಥಾನವನ್ನ ಕೊಟ್ಟಿದ್ರು. ಆದ್ರೆ ಈಗಿನವರು ಅದನ್ನ ಹಾಳು ಮಾಡ್ತಾ ಇದಾರೆ. ಆಮೇಲೆ ಈಗ ಏನೋ ಹೇಳಿದ್ರಲ್ಲ, ಏನು ನೇತ್ರಾವತಿ ನದಿಯ ನೀರು ಇದೆಯಲ್ಲ, ಅದನ್ನ ಬೆಂಗಳೂರಿಗೆ ಉಣಿ ಅಂದ್ರೆ ಚಿಕ್ಕಮಗಳೂರು ಎತ್ತಿನಹೊಳೆ ಯೋಜನೆ ಅಂತೆಲ್ಲ ಸಾಕಷ್ಟು ನೀರು ಸಮಸ್ಯೆಗಳು ಕೂಡ ಬರ್ತಾ ಇದ್ದಾವೆ. ಆದ್ರೆ ಈಗ ಇಂತಹ ಒಂದು ಸಮಸ್ಯೆಗಳು ನಮ್ಮ ಬೇರೆ ನದಿಗಳಿಗೂ ಕೂಡ ಬರಬಹುದು ಅಂತ. ಶರಾವತಿ ನದಿಯ ನೀರನ್ನು ಈಗ ಬೆಂಗಳೂರಿಗೆ ತಗೊಂಡು ಹೋಗುವ ಯೋಚನೆ ಇದೆ. ಆದ್ರೆ ಈ ಪರಿಸರವಾದಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ, ನದಿಯ ನೀರು ಹರಿವು ಅದು ಸಮುದ್ರಕ್ಕೆ ಹೋಗಿ ಸೇರ್ತದಲ್ಲ, ಹೋಗುವ ಪ್ರಮಾಣ ನೀರಿನ ಪ್ರಮಾಣ ಕಡಿಮೆ ಆಯ್ತು ಅಂದ್ರೆ ಸಮುದ್ರದ ಹೆಚ್ಚುವರಿ ನೀರು ನದಿಗೆ ಬರ್ತದೆ ಅಂತ. ಮತ್ತೆ ಅದೊಂದೇ ಅಲ್ಲ, ಉಪ್ಪು ನೀರಾಗಿರ್ತದೆ, ಉಪ್ಪು ನೀರು ಕಡಿಮೆ. ಇದರಿಂದಾಗಿ ನದಿಯ ಎರಡೂ ಬದಿ ಇರುವಂತಹ ಬಾವಿಗಳಾಗಬಹುದು, ಕೆರೆಗಳಾಗಬಹುದು, ಇಲ್ಲೆಲ್ಲ ಉಪ್ಪು ನೀರು ಸೇರ್ಕೊಳ್ತದೆ. ಅಲ್ಲಿ ಯಾವುದೇ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಕುಡಿಲಿಕ್ಕೂ ಕೂಡ ನೀರು ಆಗುವುದಿಲ್ಲ, ಜೌಗಾಗ್ಬಿಡ್ತದೆ, ಜೌಗ ಆಗ್ತದೆ ಅಂತ. ಈ ಒಂದು ಅಪಾಯ ಇದೆ. ಹೌದು, ಕಾಳಿ ನದಿಯಲ್ಲಿ ಈ ನದಿಯ ನೀರನ್ನು ನಾವು ಸಮುದ್ರಕ್ಕೆ ಅಷ್ಟು ಪ್ರಮಾಣದಲ್ಲಿ ಬಿಡದೆ ಇದ್ರೆ ಆ ಸಮುದ್ರದಲ್ಲೂ ಅಂದ್ರೆ ಸಮುದ್ರ ನಮ್ ಕಾಣಲಿಕ್ಕೆ ದೊಡ್ಡದು ಕಾಣ್ತಾ ಇದ್ರು, ಆ ಸಮುದ್ರದ ಆ ಪ್ರದೇಶದಲ್ಲಿ ಸೆಲಿನೇಟ್ ಅಂದ್ರೆ ಉಪ್ಪಿನ ಅಂಶ ಕಡಿಮೆ ಆದ್ರೆ ಕೆಲವಷ್ಟು ಜಾತಿ ಮೀನುಗಳಲ್ಲಿಂದ ವಲಸೆ ಹೋಗ್ಬಿಡ್ತವೆ. ಈ ಹಾಗಾಗಿಯೂ ಈ ನದಿಗಳಿಗೆಲ್ಲ ಡ್ಯಾಮ್, ಈಗ ಶರಾವತಿ ಮತ್ತು ಗಂಗಾವಳಿ ನದಿಗೆ ಇದನ್ನ ಮಾಡ್ಲಿಕ್ಕೆ, ಗಂಗಾವಳಿ ಮತ್ತು ಅಘನಾಶಿ ನದಿಗೆ ಈ ನೀರನ್ನು ತಿರುಗಿಸೋದಕ್ಕೆ ವಿರೋಧ ಮಾಡ್ತಿರೋ ರೀಸನ್ ಕಾರಣನೇ ಅದು. ಮತ್ತೆ ಈ ಅಘನಾಶಿನಿ ಏನು ಕೊಳ್ಳ ಪ್ರದೇಶ ಇದೆ, ಆ ಪ್ರದೇಶದಲ್ಲಿ ತುಂಬಾ ಈ ಇದ್ರದ್ದು ಕಾಂಡ್ಲಾ ಮತ್ತು ಇನ್ನೊಂದು ಜಾತಿಯ ಗಿಡಗಳಿವೆ, ಅದು ನೀರುಗಳನ್ನ ಯಾವಾಗ್ಲೂ ಸೂಸ್ತಾ ಇರ್ತದೆ, ಅದ್ರ ಹೆಸರು ನೆನಪು ಬರ್ತಾ ಇಲ್ಲ. ಆ ಗಿಡಗಳು ಸತ್ತೇ ಹೋಗ್ತವೆ ಅಂತ. ಹಾಗಾಗಿ ಆ ಇದರಲ್ಲಿ ನೀರನ್ನ ಯಾವ ಕಾರಣಕ್ಕೂ ಅದನ್ನ ತಿರುಗಿಸಬಾರದು ಅಂತ. ಮತ್ತೆ ಕಾಳಿ ನದಿ ನೀರನ್ನ ಬೆಳಗಾವಿ ಜಿಲ್ಲೆಗೆ ತಿರುಗಿಸಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ. ಅದನ್ನ ಮಾಡಿದ್ರು ನಮ್ಗೆ ತೊಂದ್ರೆನೆ, ಯಾಕಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಅದು ನೀರು ಸಮುದ್ರಕ್ಕೆ ಸೇರ್ತದೆ ವೇಸ್ಟ್ ಅಂತ. ಸಮುದ್ರಕ್ಕೆ ಸೇರೋ ನೀರು ವೇಸ್ಟ್ ಅಲ್ಲ, ಅದು ಪ್ರಕೃತಿಯಲ್ಲಿ ಒಂದು ಬ್ಯಾಲೆನ್ಸ್ ಕಾದ್ಕೊಂಡು ಹೋಗೋದಕ್ಕೆ ಸಮುದ್ರಕ್ಕೆ ನೀರು ಹೋಗ್ಲೇಬೇಕು. ಅದು ಪ್ರಕೃತಿಯನ್ನು ಚೇಂಜ್ ಮಾಡ್ಲಿಕ್ಕೆ, ಹೌದು, ನೀರಿನ ಸಹಜ ಗುಣ ಅದು ಹರಿಯುವುದು, ಎತ್ತರದಿಂದ ತಗ್ಗಿಗೆ ಹರಿಬೇಕು. ಹೌದು, ಅದನ್ನ ಮುಖವನ್ನ ತಿರುಗಿಸಿ ಈ ಕಡೆ ಮಾಡಿದ್ರೆ ಇಲ್ಲಿಗೆ ಬರುವುದು ಇನ್ನೂ ಒಂದಲ್ಲ ಒಂದು ತೊಂದರೆ ಆಗ್ತದೆ, ಖಂಡಿತ ಆಗ್ತದೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋ ಇನ್ನೊಮ್ಮೆ ಯಾವಾಗಾದ್ರೂ ಸಿಕ್ಕಿದಾಗ. ರೂಪಕ, ಈಗ ನಾನು ಚೌತಿ ಕಜ್ಜಾಯ ಎಲ್ಲ ತಂದಿದ್ದೇನೆ, ಈಗ ಒಳ್ಳೆ ಬಿಸಿ ಬಿಸಿ. ಒಂದು ರೀತಿಯಲ್ಲಿ ಅನುಕೂಲ, ಯಾಕೊತ್ತಾ, ಮೊನ್ನೆಯಿಂದಲೇ ಮನೆಯಲ್ಲಿ ಮಾಡಿದ್ದು ತಿಂದು ತಿಂದು ಒಂದು ಹಂತಕ್ಕೆ ಬಂದ ಆಗಿದೆ, ಈಗ ಸ್ವಲ್ಪ ಸ್ವಲ್ಪ ತಿನ್ಬಹುದು, ಇನ್ನು ಅವಕಾಶ ಉಂಟು, ಇನ್ನು ಒಂದು ವಾರ ಅದರಲ್ಲಿ ತಿನ್ಬಹುದು. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಶೇಣ್ಮಿ ಹಾಗೂ ರೂಪಾಗೌಡ. ಈಗ ಕೇಳಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ. ಈ ಕುರಿತು ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ರಾಘವೇಂದ್ರ ಬೆಟ್ಟಕೊಪ್ಪ ಅವರಿಂದ ಮಾಹಿತಿ. ನಮಸ್ಕಾರ ಎಲ್ಲರಿಗೂ. ಬಡತನ, ಕಷ್ಟ, ನಿರುದ್ಯೋಗ, ಉದ್ಯೋಗ ಇಲ್ಲದ ಬದುಕು, ಇದು ನಮ್ಮನ್ನ ನಮ್ಮ ಕುಟುಂಬವನ್ನ ಅನೇಕ ಕಷ್ಟಕ್ಕೆ ಈಡು ಮಾಡುತ್ತದೆ. ಉದ್ಯೋಗಕ್ಕೋಸ್ಕರ ಊರು ಬಿಟ್ಟು ಪರ ಊರಿಗೆ ಹೋಗಿ ಕೆಲಸ ಮಾಡುವ ಅಥವಾ ವಲಸೆ ಹೋಗುವ ಸಂದರ್ಭಗಳು ಅಧಿಕ ಇವೆ. ಇವುಗಳನ್ನ ತಪ್ಪಿಸಬೇಕು. ನಮ್ಮ ಗ್ರಾಮದಲ್ಲಿ, ನಮ್ಮ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲೇ ಕನಿಷ್ಠ 100 ದಿನಗಳ ಉದ್ಯೋಗವನ್ನಾದರೂ ಆ ಕುಟುಂಬಕ್ಕೆ ನೀಡಬೇಕು ಅನ್ನುವ ಮಹತ್ವಾಕಾಂಕ್ಷಿಯಾಗಿ ಒಂದು ಯೋಜನೆ 2006 ಫೆಬ್ರವರಿಯಲ್ಲಿ ಜಾರಿಗೊಳ್ಳುತ್ತದೆ. ಅದುವೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005. ಬಹುಮಂದಿಯೇ ಇದು ಉದ್ಯೋಗ ಖಾತ್ರಿ ಯೋಜನೆ ಎಂತೆ ಜನಜನಿತವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವ ಆಶಯದಲ್ಲಿ ಈ ಯೋಜನೆ ಆರಂಭಗೊಳ್ತು. 1/3 ಭಾಗದಷ್ಟು ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಕೂಡ ನೀಡಬೇಕು ಅನ್ನೋ ಆಶಯದೊಂದಿಗೆ ಈ ಯೋಜನೆ ಆರಂಭವಾಯಿತು. ಮುಖ್ಯವಾಗಿ ಗ್ರಾಮೀಣ ಭಾಗದ ವಯಸ್ಕ ಜನರಿಗೆ ಉದ್ಯೋಗ ಭದ್ರತೆಯನ್ನು ಒದಗಿಸಬೇಕು, ಕನಿಷ್ಠ ಕೂಲಿಯನ್ನು ಕೊಡಬೇಕು, ಜೊತೆ ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಕೂಡ ಸಿದ್ಧಗೊಳಿಸಬೇಕು ಅನ್ನೋ ಆಶಯದಲ್ಲಿ ಇದು ಆರಂಭ ಆಯಿತು. ರಸ್ತೆಗಳನ್ನ, ಕಾಲುವೆಗಳನ್ನ, ಕೊಳಗಳನ್ನ, ಬಾವಿಗಳನ್ನ, ಶಾಲಾ ಆಟದ ಮೈದಾನಗಳನ್ನ, ಹೀಗೆ ಆಯಾ ಭಾಗದಲ್ಲಿ ಅಗತ್ಯ ಇರುವ ಸಂಗತಿಗಳಿಗೆ, ಸಾರ್ವಜನಿಕರ ಉದ್ದೇಶದ ಕಾರ್ಯಗಳಿಗೆ ಈ ಉದ್ಯೋಗ ಖಾತ್ರಿ ಯೋಜನೆ ಒಂದೊಳ್ಳೆ ವರದಾನವಾಗಿ ಪ್ರಾರಂಭ ಮಾಡಿತು. ಅರ್ಜಿ ಸಲ್ಲಿಸಿದ 15 ದಿನದಲ್ಲಿ ಕೆಲಸ ಕೊಡಬೇಕು, ಇಲ್ಲವಾದ್ರೆ ನಿರುದ್ಯೋಗ ಭತ್ತೆಗೆ ಕೂಡ ಅವರು ಅರ್ಹರಾಗ್ತಾರೆ ಅನ್ನೋ ಒಂದು ಖಡಕ್ ಆದ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ನೀಡ್ತಾನೆ ಈ ಯೋಜನೆ ಜಾರಿಗೊಳ್ಳುತ್ತದೆ. ಭಾರತದ 625 ಜಿಲ್ಲೆಗಳಲ್ಲಿ ಪ್ರಪ್ರಥಮವಾಗಿ ಇದು ಆರಂಭಗೊಂಡ್ರು. 2008 ನಂತರ ಇದನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಆರಂಭಗೊಳಿಸಲಾಯಿತು. ವಿಶ್ವದ ಅತ್ಯಂತ ದೊಡ್ಡ, ಅತ್ಯಂತ ಮಹತ್ವಾಕಾಂಕ್ಷಿ ಸಾಮಾಜಿಕ ಭದ್ರತೆ ಮತ್ತು ಸಾರ್ವಜನಿಕ ಕಾರ್ಯಗಳ ಕಾರ್ಯಕ್ರಮ ಎಂದೇ ಪ್ರಶಂಸಿಸಲ್ಪಟ್ಟ ಯೋಜನೆ ಇದಾಗಿತ್ತು. ಇವತ್ತಿಗೂ ಬಹು ಮುಖ್ಯವಾಗಿ ಈ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡ್ತಾ ಇದೆ. ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಗ್ರಾಮೀಣ ಸ್ವತ್ತುಗಳು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳು, ಪಕ್ಕಾ ರಸ್ತೆಗಳು ಈ ತರದ್ದೆಲ್ಲ ನಿರ್ಮಾಣ ಆದ್ರೆ ನಮ್ಮ ಮಲೆನಾಡಿನ ಮತ್ತು ಬೈಲ್ಸೀಮೆಯ ಅರೆ ಮಲೆನಾಡಿನ ಕರಾವಳಿ ಭಾಗದ ರೈತರು ಇದನ್ನು ಹೊಸ ಭತ್ತದ ಗದ್ದೆ, ಹೊಸ ಅಡಿಕೆ ತೋಟಗಳ ನಿರ್ಮಾಣಕ್ಕೆ ಕೂಡ ಇದನ್ನು ಬಳಸ್ಕೊಂಡ್ರು. ಭೂ ಅಭಿವೃದ್ಧಿಯ ಸ್ವತ್ತಾದವು. ಅನೇಕ ಶಾಶ್ವತ ಕಾರ್ಯಗಳು ಉದ್ಯೋಗ ಖಾತ್ರಿ ಅಡಿಯಲ್ಲಿ ಆದವು. ಜಾನುವಾರುಗಳ ಆಶ್ರಯ ಮನೆಗಳು, ಕೋಳಿಯ ಆಶ್ರಯ ಮನೆಗಳು, ಮೀನು ಒಣಗಿಸುವ ಅಂಗಳಗಳ ವೇದಿಕೆಯಂತ ಕೌಶಲ್ಯ ರಹಿತ ನಿರ್ಮಾಣಗಳನ್ನ ಕೂಡ ಮಾಡಲಿಕ್ಕಾಯ್ತು. ನೀರಿಗೆ ಸಂಬಂಧಿಸಿದಂತೆ ಗ್ರಾಮ ಮಟ್ಟದಲ್ಲಿ ಟ್ಯಾಂಕ್ಗಳನ್ನ, ಕೊಳಗಳನ್ನ, ಚೆಕ್ ಡ್ಯಾಮ್ಗಳನ್ನ, ನೀರು ಕೊಯ್ಲಿನ ಬದುಗಳನ್ನ, ಬಂಡಿಂಗ್ ಅಂತ ಹೇಳ್ತಾರಲ್ಲ ನಾವು ಅದನ್ನ, ನೀರಾವರಿ ಚಾನಲ್ಗಳನ್ನ, ಅಸ್ತಿತ್ವದಲ್ಲಿರುವ ಆದರೆ ಬಳಕೆ ಆಗದ ಅನೇಕ ಆಸ್ತಿ ಪಾಸ್ತಿಗಳನ್ನ ನವೀಕರಣ ಮಾಡಲಿಕ್ಕಾಯಿತು. ಕೆರೆಯ ಹೂಳೆತ್ತುವ ಕೆಲಸವನ್ನ ಕೂಡ ಮಾಡಲಿಕ್ಕಾಯಿತು. ಅನೇಕ ಮೂಲಸೌಕರ್ಯ ನಿರ್ಮಾಣದ ಜೊತೆಗೆ ನೈರ್ಮಲ್ಯ ಕಾರ್ಯಗಳು, ಧಾನ್ಯ ಸಂಗ್ರಹಣಾ ಸೌಲಭ್ಯಗಳನ್ನು ಸಹ ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಉದ್ಯೋಗ ಖಾತರಿ ಈ ಯೋಜನೆ ಇನ್ನಷ್ಟು ರೈತರನ್ನ, ಕೂಲಿ ಕಾರ್ಮಿಕರನ್ನ, ಗುಳೆ ಹೋಗ್ತಕ್ಕಂತ ಜನರನ್ನ ಆಯಾ ಊರುಗಳಲ್ಲೇ ಉಳಿಸಿ ಮತ್ತು ಅಲ್ಲೇ ಉದ್ಯೋಗ ಕೊಡ್ತಕ್ಕಂತ ಒಂದು ಜವಾಬ್ದಾರಿಯುತವಾದ ಯೋಜನೆ ಅನುಷ್ಠಾನ ಮತ್ತು ಜನಪ್ರಿಯಗೊಳ್ಳಿಕ್ಕೆ ಮುಖ್ಯವಾಗಿ ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಅವುಗಳಲ್ಲಿ ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿಗೆ ಇದು ಒತ್ತನ್ನು ಕೊಡುತ್ತದೆ. ಹಳ್ಳಿಗಳಲ್ಲಿ ಒಂದು ಸುಸ್ಥಿರವಾದ ಪ್ರಗತಿಯಾಗಲಿಕ್ಕೆ, ಒಂದು ಸಾರ್ವಜನಿಕ ಉದ್ದೇಶದಲ್ಲಿ ಒಂದು ಕೆರೆಯನ್ನ, ಒಂದು ಮಾರ್ಗವನ್ನ, ಅಥವಾ ಒಬ್ಬ ರೈತ ಹೊಸ ತೋಟದ ಅಡಿಕೆ ತೋಟದಂತಹ ತೋಟಗಳ ನಿರ್ಮಾಣಕ್ಕೆ ಕೂಡ ಇದು ನೆರವಾಗ್ತದೆ. ಮುಖ್ಯವಾಗಿ ಇನ್ನೊಂದು ಏನು ಕೇಳಿದ್ರೆ, ಆಯಾ ಊರುಗಳಲ್ಲೇ ವಲಸೆ ಹೋಗ್ತಕ್ಕಂತ ಜನರಿಗೆ ಅದು ಉದ್ಯೋಗವನ್ನ ಕೊಡ್ತದೆ. ಇನ್ನೊಂದು, ಮಹಿಳೆಯರು ಕೂಡ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತೆ ಕಾಲಕಾಲಕ್ಕೆ ನೇರವಾಗಿ ಇದರ ಹಣ ಪಾವತಿಯನ್ನ, ಏನು ಕೂಲಿ ಅಂತ ಹೇಳ್ತೇವೆ ಅಥವಾ ದುಡಿತ ಮಾಡಿರ್ತಕ್ಕಂತ ಕೆಲಸಗಳಿಗೆ ಸಲ್ಲಬೇಕಾದ ಗೌರವವನ್ನ, ಹಣದ ಮೂಲಕವಾಗಿ ಕಾಲಕಾಲಕ್ಕೆ ಒದಗಿಸಲಿಕ್ಕೆ ಇದು ಸಾಧ್ಯ ಆಗ್ತದೆ. ಈ ಊರಲ್ಲಿರ್ತಕ್ಕಂತ ಬೇಡಿಕೆಗಳನ್ನೇ ಅದು ಪೂರೈಸಲಿಕ್ಕೆ ಅಲ್ಲಿಯ ಕೂಲಿ ಕಾರ್ಮಿಕರನ್ನ, ಅಲ್ಲಿಯ ಉದ್ಯೋಗಾಸಕ್ತರನ್ನ, ಉದ್ಯೋಗ ಚೀಟಿ ಹೊಂದಿದವರಿಗೆ ಒಂದು ಅವಕಾಶ ಆಗ್ತದೆ. ಒಂದು ಅಂತರ್ಗತವಾದ ಬೇಡಿಕೆ ಅಂತ ಹೇಳ್ತೇವಲ್ಲ, ಅದು ಊರೊಳಗೆ ಇರತಕ್ಕಂತ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಒಂದು ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಇದು ನೆರವು ಮಾಡುತ್ತದೆ. ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು ಅಂದ್ರೆ, ಅಚಾನಕ್ ಆಗಿ ಒಂದು ಬೇಡಿಕೆ, ನಂಗೆ ಉದ್ಯೋಗ ಬೇಕು ಅಂತ ಉದ್ಯೋಗ ಚೀಟಿ ಉಳ್ಳವನು ಪಂಚಾಯತಗಳಿಗೆ ಅರ್ಜಿ ಕೊಟ್ಟು ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗದೆ ಇದ್ರೆ ನಿರುದ್ಯೋಗ ಭತ್ಯೆ ಕೂಡ ಕೊಡತಕ್ಕಂತ ಒಂದು ಅವಕಾಶ ಇದ್ರೊಳಗಿದೆ. ಮತ್ತು ನಿಗದಿತ ಸಮಯದಲ್ಲಿ ಕೆಲಸ ಮಾಡಿದ ಇಂತಿಷ್ಟು ದಿನಗಳ ಒಳಗಡೆ ಅದನ್ನ ಮತ್ತೆ ಕೂಲಿಯ ಪಾವತಿ ಆಗುವ ಹಾಗೆ ನೋಡ್ಕೊಳ್ಬೇಕಾದ ಅಗತ್ಯತೆ ಕೂಡ ಇದೆ. ಮತ್ತು ಈ ಶಾಶ್ವತ ಕಾಮಗಾರಿಗಳ ಪಟ್ಟಿಯಲ್ಲಿ ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ, ತಾಲೂಕು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ 60-40 ಅಂದ್ರೆ ಕಬ್ಬಿಣ, ಸಿಮೆಂಟು ಅಥವಾ ಜೆಲ್ಲಿ ಅಥವಾ ಇನ್ಯಾವುದೋ ಒಂದು ವಸ್ತುಗಳ ಖರೀದಿಗೆ ಕೂಡ ಅವಕಾಶ ಮಾಡಿರೋದು. ಈ ಕಾಮಗಾರಿಗಳಲ್ಲಿ ಗುಣಮಟ್ಟ ಮತ್ತು ಶಾಶ್ವತ ಕಾಮಗಾರಿಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಕೂಡ ಇದು ನೆರವಾಗ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ ಸಂಗತಿಯಾಗಿದೆ. ಈ ಉದ್ಯೋಗ ಖಾತ್ರಿ ಯೋಜನೆ ಎಷ್ಟು ವ್ಯಾಪಕವಾಗಿ, ಎಷ್ಟು ಪರಿಣಾಮಕಾರಿಯಾಗಿ ತನ್ನ ಹರವನ್ನ ವಿಸ್ತಾರ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಇದರ ಅಂಕಿ ಸಂಖ್ಯೆಗಳು ಬಹಳ ಮಹತ್ವದ ಸಂಗತಿಯನ್ನ ನಮ್ಮೆದುರಿಗೆ ತೆರೆದಿಡ್ತಾ ಇದಾವೆ. 13.13 ಕೋಟಿ ಸಕ್ರಿಯ ಕೆಲಸಗಾರರು 2024 ಮತ್ತು 2025 ಸಾಲಿನಲ್ಲಿ ನೋಂದಾವಣಿ ಆಗಿರ್ತಾರೆ. ಸುಮಾರು 8.45 ಕೋಟಿ ಸ್ವತ್ತುಗಳನ್ನ ರಚಿಸಲಾಗಿದೆ. ಆಶ್ಚರ್ಯ ಆಗ್ಬೋದು, ಆದ್ರೂ ಆಶ್ಚರ್ಯ ಆದ್ರೂ ಕೂಡ ಸತ್ಯ ಅಂತ ಇಲಾಖೆಯ ವೆಬ್ಸೈಟ್ ಕೂಡ ಹೇಳ್ತದೆ. 138.98 ಕೋಟಿ ವ್ಯಕ್ತಿ ದಿನಗಳನ್ನು ಇದರೊಳಗೆ ತೊಡಕೊಂಡಿದ್ದಾರೆ ಮತ್ತು 22.08 ಕೋಟಿ ರೂಪಾಯಿ ವಹಿವಾಟು ನಡೆದಿದೆ. ಸುಮಾರು 4.26 ಕೋಟಿ ಕುಟುಂಬಗಳು ಇದರ ಪ್ರಯೋಜನವನ್ನ ಪಡ್ಕೊಂಡಿದ್ದಾವೆ. 1.91 ಕೋಟಿ ವೈಯಕ್ತಿಕ ವರ್ಗದ ಕೆಲಸಗಳು ಆಗಿದ್ದಾವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಂದು ಹಂತದಲ್ಲಿ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡ್ರೆ ರೈತಾಪಿ ವರ್ಗ ಮತ್ತು ಕೂಲಿ ಕಾರ್ಮಿಕರ ನಡುವೆ ಒಂದು ಪ್ರಬಲವಾದ ಒಂದು ಬಾಂಧವ್ಯವನ್ನ ಮತ್ತು ಕೆಲಸ ಮಾಡಿಕೊಡುವಲ್ಲಿ ಆರ್ಥಿಕ ಸದೃಢತೆಯನ್ನ ಒದಗಿಸಿಕೊಡ್ತದೆ. ಯಾಕೆ ಆರ್ಥಿಕ ಸದೃಢತೆ ಅಂತ ಹೇಳ್ತೇನೆ ಕೇಳಿದ್ರೆ, ಒಂದು ಕಾಮಗಾರಿಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಅದನ್ನ ಹಾಕಿಸಿಕೊಂಡ್ರೆ, ಆ ಮೂಲಕ ನಾವು ಆ ಕಾಮಗಾರಿಗಳನ್ನ ನಡೆಸಿದ್ರೆ ವೈಯಕ್ತಿಕ ಕಾಮಗಾರಿಗಳ ನಿರ್ಮಾಣದಲ್ಲಿ ಕೂಡ, ವೈಯಕ್ತಿಕ ಶಾಶ್ವತ ಕಾಮಗಾರಿಗಳ ನಿರ್ಮಾಣದಲ್ಲಿ ಕೂಡ, ಅದು ಬಾವಿ ತೆಗಿಲಿಕ್ಕಿರ್ಬೋದು, ಅಡಿಕೆ ತೋಟದಂತ ತೋಟಗಳ ನಿರ್ಮಾಣಗಳಲ್ಲಿ ಇರ್ಬೋದು, ತೆಂಗಿನ ತೋಟಗಳ ನಿರ್ಮಾಣ ಇರ್ಬೋದು, ಅಥವಾ ವನ ಮಹೋತ್ಸವದಂತಹ ಗಿಡ ಹಚ್ಚಿರತಕ್ಕಂತ ಜಾತುವಾರು ಗಿಡಗಳನ್ನ ನಾಟಿ ಮಾಡತಕ್ಕಂಥದ್ದು ಇರ್ಬೋದು, ಅಡಿಕೆ ತೋಟದ ಹೊಸ ತೋಟದ ನಿರ್ಮಾಣದಲ್ಲಿಂತೂ ನೀವು ಅಡಿಕೆ ಸಸಿ ಕುಳಿ ತೆಗೆಯುವುದರಿಂದ ಹಿಡಿದು ಅಡಿಕೆ ಸಸಿಯ ಖರೀದಿಯಿಂದ ಹಿಡಿದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಣದ ನೆರವು ಸಿಗ್ತದೆ. ಮತ್ತು ಈ ಹಣ ಇದೆಯಲ್ಲ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಂಡಾಗ ಕೂಡ, ಇದು ಸರ್ಕಾರಕ್ಕೆ ವಾಪಸ್ಸು ಕೊಡಬೇಕಾದ ಹಣ ಅಲ್ಲ, ಇದು ವಾಪಸ್ ಕೊಡಬೇಕಾದ ಹಣ ಅಲ್ಲ. ಇದು ಬಹಳ ಇಂಪಾರ್ಟೆಂಟ್ ಸಂಗತಿ ಆಗ್ತದೆ, ಬಹಳ ಮಹತ್ವ ಸಂಗತಿ. ಹಾಗಾಗಿ ಪ್ರತಿಯೊಬ್ಬ ರೈತ ತನ್ನ ಏಳ್ಗೆಗೆ ಉದ್ಯೋಗ ಖಾತ್ರಿಯ ಮೂಲಕ ಸಾಧನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಸಿರ್ಸಿ ಹತ್ತಿರದ ಬೆಟ್ಕೊಪ್ಪ ಅಂತ ಒಂದು ಹಳ್ಳಿಯಲ್ಲೇ ಇದ್ದು ನಗರಕ್ಕೆ ಕೆಲಸಕ್ಕೆ ಬರ್ತೇನೆ. ಆದ್ರೆ ಈ ಹಳ್ಳಿಯಿಂದ ನಗರಕ್ಕೆ ಬರುವಾಗ ಅನೇಕ ಕಡೆ ಕೂಲಿಕಾರರ ಸಮಸ್ಯೆಯಿಂದ ಕೂಡ ಕೆಲಸಗಳು ಆಗದೆ ಇರುವಂತದ್ದನ್ನು ನೋಡ್ತೇವೆ. ಅಥವಾ ಕೂಲಿ ಮಾಡಲು ಜನರಿದ್ದರೂ ಕೂಲಿಯೇ ಇಲ್ದಿರ್ತಕ್ಕಂತ ಅನೇಕ ಸಂದರ್ಭಗಳನ್ನು ನಾವು ಕಾಣುತ್ತೇವೆ. ಈ ಎಲ್ಲ ಘಟನೆಗಳಲ್ಲಿ ಉದ್ಯೋಗ ಖಾತ್ರಿ ಒಂದಷ್ಟು ಉದ್ಯೋಗ ಕೊಡ್ತಕ್ಕಂತಹ ಮತ್ತು ನ್ಯಾಯಯುತವಾದ ಒಂದಿಷ್ಟು ಹಣವನ್ನ ತಕ್ಷಣ ಒದಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಶೇಕಡ 60-40% ಅನುಪಾತದಲ್ಲಿ ಶ್ರಮ ಮತ್ತು ಮೂಲ ಸೌಕರ್ಯಕ್ಕೆ ಬೇಕಾದ ಸಿಮೆಂಟು, ಜೆಲ್ಲಿಗಳನ್ನ, ಕಬ್ಬಿಣವನ್ನ ಒದಗಿಸುವ ಸೌಲಭ್ಯವನ್ನ ಕೂಡ ಇದರೊಳಗೆ ಇಟ್ಕೊಳ್ಳಿಕ್ಕಾಗಿದೆ. ನಮ್ಮೂರಿನಲ್ಲೇ ಹೊಸ ಅಡಿಕೆ ತೋಟದ ನಿರ್ಮಾಣದಲ್ಲಿ, ಇಂಗು ಗುಂಡಿಗಳ ನಿರ್ಮಾಣದಲ್ಲಿ, ಬಾವಿ ತೋಡುವಿಕೆಯಲ್ಲಿ ಬಹಳಷ್ಟು ರೈತರು ಇದರ ನೆರವನ್ನ ಪಡ್ಕೊಂಡಿದ್ದಾರೆ. ಒಂದು ಬಾವಿಗೆ 100,000-10,000 20,000 ಅದರ ಆಳದ ಆಧಾರದಲ್ಲಿ ಬಿದ್ರೆ 60-70,000 ರೂಪಾಯಿ ತನಕ ಉದ್ಯೋಗ ಖಾತ್ರಿಯಲ್ಲಿ ಅದು ಲಭ್ಯ ಆಗಿದ್ದು ಇದೆ. ಮುಂಚೆ ತೋಟಗಳಿಗೆ ಬದು ನಿರ್ಮಾಣಕ್ಕೂ ಕೂಡ ಅವಕಾಶ ಇತ್ತು, ಆದ್ರೆ ಈಚೆಗೆ ಅದು ಅವಕಾಶವನ್ನ ಕಡಿಮೆ ಮಾಡಲಾಗಿದೆ. ಆದ್ರೆ ರೈತಾಪಿ ಜನರಿಗೆ ಅಗತ್ಯವಾದ ಅನೇಕ ಸಂಗತಿಗಳು ಇದರೊಳಗೆ ಸೇರ್ಕೊಂಡಿದೆ. 3 ಲಕ್ಷಕ್ಕೆ ಮಿತಿ ಇದ್ದ ಈ ಯೋಜನೆಯ ಫಲವನ್ನ ಈಗ 5 ಲಕ್ಷಕ್ಕೆ ಏರಿಸಿದ್ದಾರೆ. ಇದರಿಂದ ಈಗಾಗಲೇ ಬಳಸಿಕೊಂಡ ಈ ಯೋಜನೆಯ ಮೂಲಕ ಕೆಲಸ ಮಾಡಿಕೊಂಡ ರೈತರಿಗೆ ಇನ್ನಷ್ಟು ಯೋಜನೆಗಳನ್ನ ಮಾಡಿಕೊಳ್ಳಿಕ್ಕೆ, ಅದರ ವಿಸ್ತಾರವನ್ನ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗಿದೆ. ನಿಜಕ್ಕೂ ನಮ್ಮ ರೈತರ, ಗ್ರಾಮೀಣ ಭಾಗದ ಜನರ ಕಷ್ಟ ಬಹಳಷ್ಟಿದೆ. ಅವರ ಕಷ್ಟವನ್ನು ನೀಗಿಸುವ ಅನೇಕ ಯೋಜನೆಗಳು ಬಂದರೂ ಕೂಡ ಈ ಉದ್ಯೋಗ ಖಾತ್ರಿ ನೇರವಾಗಿ ಅವರಿಗೆ ತಲುಪಿದ್ದಿದೆಯಲ್ಲ, ಅದು ಯಾರ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಹಣ ಅವರ ಖಾತೆಗೆ ಬಂದು ಬೀಳೋದಿದೆಯಲ್ಲ, ಮತ್ತು ಅದನ್ನ ಸಾಮಾಜಿಕ ಭದ್ರತೆಯ ಸಾಮಾಜಿಕ ದೃಷ್ಟಿಯಲ್ಲಿ ಕೂಡ ಅಡಿಟ್ಗಳನ್ನೆಲ್ಲ ಮಾಡ್ತಾ ಪಾರದರ್ಶಕವಾಗಿ ನಡೆಸ್ಕೊಂಡು ಬರೋದಿದೆಯಲ್ಲ. ಒಂದ್ ಹಂತದಲ್ಲಿ ಕೋಟ್ಯಾಂತರ, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಮೊತ್ತದ ಕಾಮಗಾರಿಗಳನ್ನ, ಶಾಶ್ವತ ಕಾಮಗಾರಿಗಳನ್ನ ಒಂದೊಂದು ಗ್ರಾಮ ಪಂಚಾಯತ್ಗಳು ಮಾಡಿಕೊಂಡು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾದ ಉದಾಹರಣೆಗಳು ಕೂಡ ಇದೆ. ಇದನ್ನ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಗ್ರಾಮ ಸಭೆಗಳಲ್ಲಿ ವೈಯಕ್ತಿಕ ಮತ್ತು ಸಾರ್ವಜನಿಕ ಉದ್ದೇಶದ ಅರ್ಜಿಗಳನ್ನು ಹಾಕೊಂಡ್ರೆ ಅದು ನವೆಂಬರ್ ನಡೆಯುವ ಗ್ರಾಮ ಸಭೆಯಲ್ಲಿ ನಾವು ಅದನ್ನ ಅರ್ಜಿ ಹಾಕೊಂಡ್ರೆ ನೆಕ್ಸ್ಟ್ ಫೆಬ್ರವರಿ ಹೊತ್ತಿಗೆ, ಮಾರ್ಚ್ಗೆ ಹೊತ್ತಿಗೆ ನಮ್ಮ ಉದ್ಯೋಗದ ಭದ್ರತೆಯ ಯೋಜನೆ ಅನುಷ್ಠಾನಕ್ಕೆ ಕೂಡ, ವೈಯಕ್ತಿಕ ಕಾಮಗಾರಿಗಳಿಗೆ ಕೂಡ ಅನುಕೂಲ ಆಗ್ತದೆ. ಉದ್ಯೋಗ ಚೀಟಿ ಉಳ್ಳಂತವರು ಅಲ್ಲಿ ಉದ್ಯೋಗ ಮಾಡಬಹುದಕ್ಕೆ ಅವಕಾಶ ಆಗ್ತದೆ. ಕಳೆದ ವರ್ಷದ ಯೋಜನೆ ಆದರೂ ಕೂಡ ಅದು March 31 ಮುಗಿದೇ ಇದ್ರೂ ಕೂಡ April 1 ಅದು ಕಂಟಿನ್ಯೂ ಆಗ್ತದೆ, ಮುಂದುವರಿತದೆ. ಒಟ್ಟಾರೆ ನಮ್ಮ ಭಾಗದ, ನಮ್ಮ ಜನರ, ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಪರಿಣಾಮಕಾರಿಯಾದ ಯೋಜನೆ, ಮತ್ತು ಇದನ್ನ ಸಾಕಷ್ಟು ಇನ್ನಷ್ಟು ವ್ಯಾಪಕವಾಗಿ ಸರ್ಕಾರದ ಯಂತ್ರಗಳು, ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ ಹಂತದವು ಮತ್ತು ಗ್ರಾಮ ಪಂಚಾಯತದ ಸದಸ್ಯರು, ಅಧ್ಯಕ್ಷರುಗಳು, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳು, ಬೇರೆ ಬೇರೆ ಇಲಾಖೆಯ ಅನುಷ್ಠಾನಾಧಿಕಾರಿಗಳು ಇನ್ನಷ್ಟು ಜಾಗೃತಿಯನ್ನ ಈ ವಿಚಾರದಲ್ಲಿ ಮಾಡಿದ್ರೆ 100% ಜನರಿಗೆ ತಲುಪಲಿಕ್ಕೆ ಬಹುಕಾಲ ಬೇಕಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಜನ ಕೂಡ ಉದ್ಯೋಗ ಚೀಟಿಯನ್ನ ಮಾಡಿಸ್ಕೊಂಡು ಒಂದಷ್ಟು ಶಾಶ್ವತ ಕಾಮಗಾರಿಗಳಿಗೆ ಕೂಡ ನೆರವಾಗಲಿಕ್ಕೆ ಅವಕಾಶ ಇದೆ, ನೆರವು ಆಗ್ಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಈ ತರ ಒಂದು ಯೋಜನೆ ಅನುಷ್ಠಾನವಾಗುವ ಹೊತ್ತಿಗೆನೆ ನಮ್ಮ ಇಡೀ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತದೆ. ಈ ಕ್ರಾಂತಿಕಾರಿ ಬದಲಾವಣೆ ಒಂದು ಸುಸ್ಥಿರ ಬದುಕಿಗೆ ನೆಮ್ಮದಿಯ ಪಾಠವನ್ನ ನೀಡುತ್ತದೆ ಅನ್ನೋದು ಅತ್ಯಂತ ಖುಷಿಯ ಸಂಗತಿ. ಈವರೆಗೆ ಉದ್ಯೋಗ ಖಾತ್ರಿ ಕುರಿತಂತೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತಂತೆ ಒಂದಿಷ್ಟು ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದೇನೆ. ಈ ಯೋಜನೆ ಎಲ್ಲರಿಗೂ ಎಲ್ಲೆಡೆಯೂ ತಲುಪಲಿ ಅನ್ನೋ ಆಶಯದೊಂದಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಕುರಿತು ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ರಾಘವೇಂದ್ರ ಬೆಟ್ಟಕೊಪ್ಪ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಜನಪದ ಸಂಗೀತದಲ್ಲಿ ಮಹಾದೇವ ಗೋವಿಂದ ಮರಾಠೆ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಗಣಿಯೋ ಗಣಿಯೋ ಬಹಲೋ ಲಾತಿರಿ ಬಹಲ್ಯಾ ಸೋಬೆ ನಮಸ್ಕಾರ ತಿಂಗಳ ತೋ ತಾತಿ ಮೈ ಗೋವಿಂದ ಹರಿ ಕಾಂತರ್ ಕಾಣ್ ಸಿ ಸಂಜಿ ಬಾಂತರ ಬಾಣ್ ಕಸಂಜಿ ಪ್ರಾಣಿ ಬರಕೃಂದೇವ ಗೋವಿಂದ ಏಕ ತಿಶರ ಕೋಟಿ ದವಾನೇಕ ಶಿಗಮೋ ಶಿವರಾತ್ರಿ ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ತಿರೋ ಕಾಂಬೋಗಾ ಚಲೋ ಮಾಶರ ಕೋಟಿ ದವಾನೇಕ ಶಿಗಮೋ ಶಿವರಾತ್ರಿ ಮೀನನ್ ಹೊಳಿಯೇರೋ ಕಾಂಬೋಗಾ ಚಲೋ ರೇ ಕೇಳಿಯಾ ಚಿಟೇವರು ಕಂಬುಗಾ ಚಲೋ ಮಾ ಶಿಗಮೋ ಶಿವರಾತ್ರಿ ಮೀನ ಹೊಳಿಯೇರೋ ಕಂಬಗ ಕೇಳೋರೆ ಕೇಳಿಯರು ಕಂಬಗ ಕೇಳೋ ಚಲ್ಲೆ ಜಯ ಗಿವರೆ ತೊನೆ ಅವಿ ಗಾಂವ ಕೇಳಯ ಬಾ ಗಿವರ ಮಾಘಿವರೆ ತುನಿಯ ಮಿ ಗಾಂವ ಕೇಳಯ ಲಾಟ್ಗಣಿಯಲ್ಲ ಏಕ ಯಾಕೋ ಚೆನ್ನಡೆ ತರ ಯಾಕೋ ಚೆನ್ನಡೆ ತರ ಗಾರು ಬಾಂಧಲೆ ಕೂವಳೆ ರೇ ಕೇಳಿಯ ಗಾರು ಬಾಂಧಲೆ ಕೂವಳೆ ಮಾ ಗಾರು ಬಾಂಧಲೆ ಕೂ